ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಗರಿಷ್ಠ 27 ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಗಡಿನಾಡು ಜನರ ರಕ್ಷಣೆಗೆ ಸರ್ಕಾರ ಬದ್ದ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಸಂವಿಧಾನ ದಿನಾಚರಣೆ, ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಕ್ಕೆ ಶಿಕ್ಷಣ ಇಲಾಖೆ ಸೂಚನೆ. ಬಡವರಿಗೆ ಮನೆ ಒದಗಿಸಲು ಸರ್ಕಾರ ಆದ್ಯತೆ, ಸಚಿವ ವಿ ಸೋಮಣ್ಣ. ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆ. ಮತ್ತು ಬೆಂಗಳೂರಿನಲ್ಲಿ ನಾಳೆ ನವೋದ್ಯಮ ಒಳಗೊಂಡ ಶೃಂಗಸಭೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಕು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನಿಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು, ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈನ್ ಔರ್ ಇಸ್ ಆಜ್ ಹೀ ಛೋಡೇ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೇ ಟೋಲ್ ಫ್ರೀ ನಂಬರ್ 1800-113-56 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ್ವಾರಾ ಜನಹಿತ್ ಮೇ ಜಾರಿ. ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಧ್ಯೇಯದೊಂದಿಗೆ ಮುನ್ನಡೆಯಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಆಧಾರಿತ ಜಲಜೀವನ್ ಮಿಷನ್, ಜನಧನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ ಹೀಗೆ ವಿವಿಧ ಯೋಜನೆಗಳನ್ನು ಕುರಿತದ್ದಾಗಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2,000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ವಿಕಾಸ್ ಮಹಾಕ್ವಿಜ್ ಸಬ್ಕಾ ವಿಕಾಸ್ ಮಹಾಕ್ವಿಜ್ ಸಬ್ಕಾ ವಿಕಾಸ್. ಇನ್ನೀಗ ಕೇಳಿ ವೃಂದಗಾನದಲ್ಲಿ ಒಂದು ಮಾತೆ. ಕಾಡಿನಲ್ಲಿ ಲೋಕಕ್ಕೆ ದಾರಿಯ ತೋರಲಿ ನಮ್ಮಿ ಬಾಳುವೆ ನಾಳಿನಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ಸಿರಿಧಾನ್ಯ ಬೆಳೆ ತಳಿಗಳನ್ನು ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾ ಟಿಇ ನಾಗರಾಜ್ ಅವರಿಂದ ಮಾಹಿತಿ. ನಂತರ ಜನಪದ ಗೀತೆ. ಆನಂತರ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳು. ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬನ್ನಿ, ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು, ಈ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದಂತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. धूम्रपान की लत लिया हुआ वो हर एक कष्ट जानलेवा है. धूम्रपान करने से आपको दिल आपके और आपके परिवार के लिए बन सकती है सजा. तंबाकू आज ही छोड़ें. अधिक जानकारी और मदद के लिए टोल फ्री नंबर 1800112356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಇನ್ನೀಗ ಕೇಳಿ ಸಿರಿಧಾನ್ಯ ಬೆಳೆ ತಳಿಗಳನ್ನು ಕುರಿತು ಬೆಂಗಳೂರಿನ. ಅನ್ನೋದನ್ನ ನಾವು ಇಂಗ್ಲಿಷ್ ಅಲ್ಲಿ ಹಿಂದೆ ಸ್ಮಾಲ್ ಮಿಲೆಟ್ಸ್ ಅಥವಾ ಮೈನರ್ ಮಿಲೆಟ್ಸ್ ಅಂತ ಕರೀತಾ ಇದ್ವಿ. ಅವಕ್ಕೆ ಕನ್ನಡದಲ್ಲಿ ನಾವು ತೃಣಧಾನ್ಯಗಳು ಅಂತ ಮುಂಚೆ ಕರೀತಾ ಇದ್ವಿ. ಈಗ ಅದರದ್ದು ಪೌಷ್ಟಿಕಶಿನ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂತ ಒಂದು ಬೆಳೆ ರಾಗಿ. ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ನ್ಯೂಟ್ರಿಷನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಒಂದು ಕಣಜ ಅಂತ ಹೇಳಿದ್ರು ತಪ್ಪಾಗಲಾರದು. ಧಾನ್ಯಗಳು ಅಂತ ನಾವು ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಈಗ ರಾಗಿ ಕ್ಯಾಲ್ಸಿಯಮ್ಮು ಯಾವತ್ತೂ ಜಾಸ್ತಿ ಇರುತ್ತೆ, ಅದರ ಐರನ್ನು ಸಹ ಜಾಸ್ತಿ ಇರುತ್ತೆ. ಈ ಉಳಿದಿರ್ತಕ್ಕಂಥದ್ದು ರಾಗಿ ಬಿಟ್ಟು ಸಾಮೆ, ನವಣೆ, ಬರಗು, ಹಾರ್ಕ, ಆಸ್ಪ್ರಸ್ ಆಗಲಿ, ಸತ್ತು ಬಹಳ ಮುಖ್ಯವಾಗಿ ಇಷ್ಟು ಇರತಕ್ಕಂಥದ್ದು ಈ ಒಂದು ಸಿರಿಧಾನ್ಯಗಳಲ್ಲಿ. ಹಾಗಾಗಿ ಇವು ಪೌಷ್ಟಿಕಾಂಶಗಳ ದೃಷ್ಟಿಯಿಂದ ಈ ಎಲ್ಲ ಬೆಳೆಗಳನ್ನು ನಾವು ಸಿರಿಧಾನ್ಯಗಳು ಅಂತ ಕರಿತಾ ಇದ್ವಿ. ಅವಕ್ಕೆ ಇಂಗ್ಲಿಷಲ್ಲಿ ನ್ಯೂಟ್ರಿ ಸೀರಿಯಲ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ. ಈ ವಿಚಾರ ನಾನು ಹೇಳಬೇಕು ಅಂತಂದರೆ 2023 UN ಇಂಟರ್ನ್ಯಾಷನಲ್ ಇದು ಆವಿಷ್ಕಾರ ಅಂತ ಹೇಳಿದ್ರು ತಪ್ಪಾಗಲಾರದು. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಈ ಸಿರಿಧಾನ್ಯ ವಿಭಾಗ ಪ್ರಾರಂಭ ಆದ ನಂತರ ಅಂದರೆ 1972 ಅಖಿಲ ಭಾರತೀಯಗಳಲ್ಲಿ ರಾಗಿ ಜೊತೆಗೆ ಎಲ್ಲ ಸಿರಿಧಾನ್ಯಗಳಲ್ಲಿ ಸಮಗ್ರವಾದ ಸಂಶೋಧನೆಯನ್ನು ನಾವು ಕೈಗೊಂಡಿದ್ದೇವೆ. ಸೊ ಈಗ ಅಂತಾರಾಷ್ಟ್ರೀಯ ಇಯರ್ ಆಫ್ ಏನ್ ಮಿಲಕತೆ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಈಗ ಒಂದು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅಂದರೆ ಪೌಷ್ಟಿಕಾಂಶಗಳದ ಒಂದು ಕೊರತೆಯನ್ನು ನೀಗಿಸ್ತಕ್ಕಂಥ ಒಂದು ಕರ್ತವ್ಯ ನಮ್ಮ ಮೇಲೆ ಇದೆ ಈಗ. ಹಾಗಾಗಿ ಸಂಶೋಧನೆಯೂ ಕಡಿಮೆ ಮತ್ತು ತಳಿಗಳು ಲಭ್ಯತೆಯೂ ಸಹ ಕಡಿಮೆ ಇತ್ತು. ಹಾಗಾಗಿ ಈ ಸಮಗ್ರ ಪೋಷಕಾಂಶಗಳ ಒಂದು ದೃಷ್ಟಿಯಿಂದ ಇವುಗಳಲ್ಲಿ ಉನ್ನತ ಮಟ್ಟದಲ್ಲಿ ಅಂದರೆ ಅಲ್ಲಿ ಬಿಡುಗಡೆ ಮಾಡಿದ್ದೇವೆ. 2022 ಬಿಡುಗಡೆ ಮಾಡಿದಂಥ ತಳಿ ಕೊರಲೆ ಬಂದು ಅದಕ್ಕೆ ಬ್ರೌನ್ ಟಾಪ್ ಮಿಲೆಟ್ ಅಂತ ಕರಿತೀವಿ, ಅದು GPU BT 2 ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ಒಂದೊಂದು ಸಿರಿಧಾನ್ಯಗಳ ವಿಚಾರಗಳನ್ನು ಒಂದೊಂದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಗಿಯಲ್ಲಿ ನಾವು ಪ್ರಾರಂಭದಿಂದಲೂ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಈಗ ಈ ಎಲ್ಲ ಒಂದು ಸಿರಿಧಾನ್ಯಗಳು ಹಿಂದೆ ಇವುಗಳನ್ನು ಗುಡ್ಡಗಾಡು ಪ್ರದೇಶ ಎಲ್ಲಿ ಮಳೆ ಜಾಸ್ತಿ ಇರೋದಿಲ್ಲವೋ, ನೀರಿನ ಅಭಾವ ಇಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಇವನ್ನ ಬೆಳೀತಾ ಇದ್ರು. ಈಗ ಒಂದು ಇಳುವರಿ ಮಟ್ಟವನ್ನು ಬೆಳೆಗಳನ್ನು ನಾವು ಪರಿಚಯ ಮಾಡಲಿಕ್ಕೆ ತುಂಬ ಶ್ರಮ ಪಡ್ತಾ ಇದ್ದೀವಿ. ಈಗ ರಾಗಿಯಲ್ಲಿ ಹಲವಾರು ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಇಲ್ಲಿ ಅಲ್ಪಾವಧಿ ತಳಿಗಳು ಅಂತ ಬರ್ತದೆ, ಮಧ್ಯಮಾವಧಿ ತಳಿಗಳು ಅಂತ ಬರ್ತದೆ. ಹಾಗಾಗಿ ಅಲ್ಪಾವಧಿ ತಳಿಗಳು ಈಗ ಮುಂಗಾರು ತಡವಾಗಿ ಬಂದಾಗ ಈ ಅಲ್ಪಾವಧಿ ತಳಿಗಳು ನಮಗೆ ಸಹಾಯ ಮಾಡ್ತವೆ. ಇವು ಕೇವಲ ಈ 95-100 ದಿನದೊಳಗಡೆ ಕಟಾವಿಗೆ ಬರೋದ್ರಿಂದ ರೈತರಿಗೂ ತಕ್ಕಂಥದ್ದನ್ನು ತಡೀತದೆ ಅನ್ನೋ ಒಂದು ದೃಷ್ಟಿ ಅಷ್ಟೇನೆ. ಈ ಅಲ್ಪಾವಧಿ ರಾಗಿಲಿ ನಾವು ಹಿಂದಿನಿಂದ ಮಾಡ್ತಕ್ಕಂಥ ತಳಿಗಳು ಅಂತಂದ್ರೆ GPU 48 ಅಂತ ಹೇಳ್ಬಿಟ್ಟು ಇದು ಬಹಳ ಒಳ್ಳೆ ತಳಿ. ಇದಕ್ಕೂ ಆಲ್ ಇಂಡಿಯಾ ಕೋಆರ್ಡಿನೇಟರ್ ರಿಸರ್ಚ್ ಪ್ರಾಜೆಕ್ಟ್ ಅಲ್ಲಿ ಇದು ಚೆಕ್ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ ಸಹ ಇದೆ. ಇದು ಬಹಳ ಒಳ್ಳೆ ಒಂದು ತಳಿ ಅಂತ ಹೇಳಿದ್ರು ತಪ್ಪಾಗಲಾರದು. ಇದರ ಇಳುವರಿ ಸಹ ಮಟ್ಟನೂ ಸಹ ಕಂಥದ್ದು ಒಂದು ಹೆಕ್ಟೇರಿಗೆ ಒಂದು 25-28 ಕ್ವಿಂಟಾಲ್ ಸರಾಸರಿ ಇಳುವರಿನ ನಾವು ಇದರಿಂದ ನಿರೀಕ್ಷೆ ಮಾಡಬಹುದಾಗಿದೆ. ನಂತರ ನಾವು ಬಿಡುಗಡೆ ಮಾಡ್ತಕ್ಕಂಥ ತಳಿ KMR 603 ಚೇಂಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಂದು ಬಿಳಿ ರಾಗಿಯನ್ನು ಸಹ ಸಂಶೋಧನೆ ಮಾಡಿಬಿಟ್ಟು ಬಿಡುಗಡೆ ಮಾಡಿದ್ವಿ. ಅದು KMR 340 ಅಂತ ಹೇಳ್ಬಿಟ್ಟು ಇದನ್ನ 2016 ಪೌಷ್ಟಿಕಾಂಶಗಳು ಎಲ್ಲವೂ ಚೆನ್ನಾಗೇ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮಧ್ಯಮ ತಳಿಗಳಾಗಿ ನಾವು ರಾಗಿಯಲ್ಲಿ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಅದು ಬಂದು ಧಾನ್ಯದ ಇಳುವರಿ ಅಷ್ಟೇ ಅಲ್ಲ, ಮೇವಿನ ಇಳುವರಿ ಬಹಳ ಮುಖ್ಯ. ಹಾಗಾಗಿ ನಾವು ಒಂದು ರಾಗಿ ಅಥವಾ ಯಾವುದೇ ಒಂದು ತಳಿಯನ್ನು ಬಿಡುಗಡೆ ಮಾಡೋದಕ್ಕೆ ಮುಂಚೆ ಅದರ ಧಾನ್ಯ ಮತ್ತು ಮೇವು ಇವೆರಡನ್ನು ಗಣನೀಯವಾಗಿ ಅಧಿಕ ಪ್ರಮಾಣದಲ್ಲಿ ಕೊಡ್ತಾವೋ ಇಲ್ಲ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಬಿಡುಗಡೆ ಮಾಡ್ತಕ್ಕಂಥದ್ದು ನಮ್ಮ ಪ್ರಮುಖ ಉದ್ದೇಶ ಆಗಿರ್ತದೆ. ಅದಾದ ಮೇಲೆ ನಾವು ಇವತ್ತಿನವರೆಗೂ ರೂಲ್ ಮಾಡ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲಾಗದು. ತದನಂತರ ನಾವು ಮಧ್ಯಮಾವಧಿ ತಳಿಯಾಗಿ GPU 28 ಸಹ ಬಿಡುಗಡೆ ಮಾಡಿದ್ವಿ. ಆಮೇಲೆ ನಮಗೆ ದೀರ್ಘಾವಧಿ ತಳಿಗಳು ಸಹ ನಮಗೆ ಹೆಚ್ಚಿನ ಇಳುವರಿನೂ ಕೊಡ್ತವೆ, ಮೇವು ಸಹ ತುಂಬ ಚೆನ್ನಾಗಿ ಕೊಡ್ತವೆ. ಹಾಗಾಗಿ ನಾವು ದೀರ್ಘಾವಧಿ ತಳಿಗಳು ಸಹ ನಾವು ಬಿಡುಗಡೆ ಮಾಡಿದ್ವಿ. ಅವು ಬಂದ್ಬಿಟ್ಟು KMR 301 ಅಂತ ಹೇಳ್ಬಿಟ್ಟು, ಈ ಒಂದು ವಿಶೇಷವಾದ ತಳಿ ಬಗ್ಗೆ ಹೇಳಬೇಕು ಅಂದರೆ ಇದು ಮೇವು ಮತ್ತು ಧಾನ್ಯ ಎರಡು ಬಹಳ ಎಕ್ಸಲೆಂಟ್ ಅಂತ ಹೇಳಿದ್ರು ತಪ್ಪಾಗಲಾರದು. ರೈತರು ಇವತ್ತಿನವರೆಗೂ ಕೇಳ್ತಕ್ಕಂಥ ಒಂದು ತಳಿ ಅಂದರೆ MR 6 ಕೇಳ್ತಾರೆ. ಅದಕ್ಕೆ ಹೋದಾಗ KMR 316 ಅನ್ನೋ ಒಂದು ತಳಿಯನ್ನು ಹೋದ ವರ್ಷ ಅಂದರೆ 2021 ನಾವು ಬಿಡುಗಡೆ ಮಾಡಿದ್ವಿ. ಇದು ಹೆಚ್ಚು ಕಮ್ಮಿ MR ಏನು ಹೇಳಿದೆ 6 ಅಂತ ಹೇಳಿದೆಯಲ್ಲ, ಅದಕ್ಕೆ ಸರಿಸಮಾನವಾದ ಇಳುವರಿ. ಮೇವು ಎಸ್ಪೆಷಲಿ ಮೇವು ಬಗ್ಗೆ ಹೇಳ್ತೀನಿ. ಹಾಗೂ ಇದು ಬೆಂಕಿ ರೋಗದ ನಿರೋಧಕತೆಯನ್ನು ಹೊಂದಿರತಕ್ಕಂಥದ್ದು, ಹಾಗೆ ರೈತರಿಗೆ ಇದು ಒಳ್ಳೆಯ ಒಂದರಲ್ಲಿ ಭಾಳ ಚೆನ್ನಾಗಿದೆ. ಇದರ ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಅನ್ನು ತಗೊಂಡಾಗ ತುಂಬ ಉತ್ಕೃಷ್ಟವಾದದ್ದು ಅಂತ ಹೇಳ್ಬಿಟ್ಟು ML 365 ಹಲವಾರು ರೈತರು ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಬೆಳೀತಾ ಇದ್ದಾಗ ನಾವು ಅದರ ಬೀಜದ ಅಂದರೆ ಕ್ವಾಲಿಟಿ ಸೀಡ್ಸ್ ರೈತರಿಗೆ ಲಭ್ಯತೆ ಎಷ್ಟು ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಇದೆಲ್ಲ ಮಾಹಿತಿಯನ್ನು ಸಮಗ್ರವಾಗಿ ರೈತರಿಗೆ ಕೊಡ್ತೀವಿ. ಅದಲ್ಲದೆ ಬೀಜದ ಲಭ್ಯತೆಯನ್ನು ತಿಳಿಸ್ಬಿಟ್ಟು ರೈತರಿಗೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ತಳಿಗಳನ್ನು ಬಿತ್ತಬೇಕು ಅನ್ನೋ ಒಂದು ಕೂಲಂಕುಷವಾದ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮಲ್ಲಿ ಎಲ್ಲ ಪ್ರೋಗ್ರಾಮ್ಗಳನ್ನು ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ತಾ ಇದ್ದೀವಿ. ಬರೀ ಬೆಳೆಯನ್ನು ಬೆಳೆಯೋದಷ್ಟೇ ಅಲ್ಲ, ಅಂದರೆ ಅದರ ಥ್ರೆಷಿಂಗ್ ಮಾಡ್ತಕ್ಕಂಥ ವಿಧಾನಗಳು ಹಾಗೂ ಮಾರ್ಕೆಟಿಂಗ್ ವಿಚಾರಗಳನ್ನು ಕಂಡು 2023 ಜನವರಿಯಿಂದ ಡಿಸೆಂಬರ್ವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ತಾ ಇದ್ವಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ. ಇದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಚಿತ್ರದುರ್ಗದಲ್ಲಾಯಿತು, ಸ್ವಲ್ಪ ಧಾರವಾಡದಲ್ಲಿ ಅಲ್ಲಿ ಆಸ್ಪಾಸಲ್ಲಿ ಅಥವಾ ಬೆಳಗಾಮಲ್ಲಿ ಬೆಳೀತಾರೆ, ಹಾವೇರಿ ಕಡೆ ಅಲ್ಲಿ ನಮ್ಮಲ್ಲಿ ಹಗರಿನ ಒಂದು ಸಂಶೋಧನಾ ಕೇಂದ್ರ ಇದೆ ಅಲ್ಲೆಲ್ಲ, ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಭಾಗದಲ್ಲಿ ಬೆಳೀತಾರೆ. ಈ ಕಡೆ ಬಂದರೆ ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆ ಈ ಹೊನ್ನಾಳಿ ಅಲ್ಲಿ ಇಲ್ಲಿ ಒಂದಿಷ್ಟು, ಚನ್ನಗಿರಿ ಅಲ್ಲಿ ಸ್ವಲ್ಪ ನವಣೆ ಇದೆ. ಇಷ್ಟೇ ಅಲ್ಲ, ಕಾರ್ಬೋಹೈಡ್ರೇಟು ಚೆನ್ನಾಗಿದೆ ಇಲ್ಲಿ, ಕ್ಯಾಲ್ಶಿಯಮ್ಮು ಮತ್ತು ಫಾಸ್ಫರಸ್ ಎಲ್ಲವೂ ಒಂದು ಸಮಮಟ್ಟದಲ್ಲಿ, ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ ಇರತಕ್ಕಂಥದ್ದು ನವಣೆ ಇದು ಅಂದರೆ ಇವೆಲ್ಲ ನಮಗೆ ಸಹಾಯ ಮಾಡ್ತವೆ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ನವಣೆಯಲ್ಲಿ ನಾವು ಹೋದ ವರ್ಷ ಅಂದರೆ 2021 ಒಂದು ವರೈಟಿಯನ್ನು ಬಿಡುಗಡೆ ಮಾಡಿದ್ವಿ. ತಳಿ ಹೆಸರು GPU F3 ಅಂತ ಹೇಳಿಬಿಟ್ಟು ಅದನ್ನು ರೈತರಿಗೆ ಬಿಡುಗಡೆ ಮಾಡಿದ್ವಿ. ಈಗ ಸೆಂಟ್ರಲ್ ವರೈಟಲ್ ರಿಲೀಸ್ ಕಮಿಟಿಯಲ್ಲಿ ಅದು ಅನುಮೋದನೆಯಾಗಿದೆ. ಮುಂದೆ ರೈತರಿಗೆ ಇದ್ರ ಬೀಜದಲ್ಲೇ ನಮಗೆ ಶಕ್ತಿ ವರ್ಧಕ ಅಂತ ಹೇಳಿದ್ರು ತಪ್ಪಾಗಲಾರದು. ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸು ಎಲ್ಲ ಸಮ ಪ್ರಮಾಣದಲ್ಲಿ ಇರತಕ್ಕಂಥದ್ದು. ಈ ಊದಲು ಸಹ ಒಳ್ಳೆಯ ಆಹಾರ. ಈ ಊದಲಿನಲ್ಲಿ ನಮ್ಮ ಯೂನಿವರ್ಸಿಟಿಯಿಂದ ನಾವು ಯಾವುದೇ ತಳಿಗಳನ್ನು ಬಿಡುಗಡೆ ಮಾಡಿಲ್ಲ, ಆದರೆ ಎಲ್ಲ ಈಗ ಇರ್ತಕ್ಕಂಥವು ಬಿಡುಗಡೆ ಹಂತದಲ್ಲಿದ್ದಾವೆ. ಇನ್ನು 2 ವರ್ಷದಲ್ಲಿ ನಾವು ಹಲವಾರು ತಳಿಗಳನ್ನು ಊದಲಿನಲ್ಲೂ ಸಹ ರೈತರಿಗಾಗಿ ಒಂದು ಸಾಮಿಯನ್ನು ಬೆಳೀತಾರೆ. ಅಷ್ಟೇ ಅಲ್ಲ, ಈ ರಾಮನಗರ ಕಡೆ, ಚಿಂತಾಮಣಿ ಕಡೆ, ಕೋಲಾರ ಕೆಲವಾರು ಪ್ರದೇಶಗಳಲ್ಲಿ ಈ ಸಾಮಿಯನ್ನು ಬೆಳೀತಾ ಇದ್ದಾರೆ. ಹೋದ ವರ್ಷ ಅಂದರೆ 2021 GPU L6 ಎನ್ನುವ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿದ್ವಿ. ಅದು ಸಹ ಒಳ್ಳೆ ಕಾಳು ಕಟ್ಟುತ್ತೆ, ಒಳ್ಳೆ ಧಾನ್ಯದ ಇಳುವರಿ ಚೆನ್ನಾಗಿದೆ, ಜೊತೆಗೆ ಮೇಲೆ ರೋಗ ನಿರೋಧಕತೆ ಇರತಕ್ಕಂಥ ತಳಿ, ಹೆಚ್ಚಿನ ತೆಂಡೆ ಬರ್ತದೆ. ಅಂದರೆ ಹೆಚ್ಚು ಮಳೆ ಆಗಲಿಲ್ಲ ಅಂತ ಅಂದಾಗ ಇದು ಖಂಡಿತ ನಮಗೆ ಒಂದು ಇಳುವರಿ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಹಿಂದೆ GPU P21 GPU P25 ಅನ್ನೋ ತಳಿಗಳನ್ನು ಬಿಡುಗಡೆ ಮಾಡಿದರೂ ಸಹ ಅವೆಲ್ಲ ತಳಿಗಳಿಗಿಂತ ಉತ್ಕೃಷ್ಟವಾದ ಗುಣಮಟ್ಟ ಹೊಂದಿರತಕ್ಕಂಥ ತಳಿ ಮತ್ತು GPU P28 ಈ ಮೂರು ತಳಿಗಳನ್ನು ನಾವು ಅದನ್ನು ಇನ್ಕ್ಲೂಡ್ ಮಾಡಿಸಿ ಮುಂದೆ ಏನೇ ಅನುದಾನ ಬರಬೇಕಾದ್ರೂ ನಾವು ರೈತರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಜಾಸ್ತಿ ಹಾಗೆ ಪ್ರೋಟೀನ್ ಅಂಶ ಜಾಸ್ತಿ ಇದೆ, ಕ್ಯಾಲ್ಶಿಯಮ್ಮು ರಾಗಿ ಹೋಲಿಸಿದ್ರೆ ಕಡಿಮೆ ಇದ್ದರೂ ಸಹ ಫಾಸ್ಫರಸ್ಸು ಮೆಗ್ನೀಷಿಯಮ್ಮು ಚೆನ್ನಾಗಿದೆ, ಅಂದರೆ ಎನರ್ಜಿ ರಿಚ್ ಇವೆಲ್ಲ ಈ ಒಂದು ಪೌಷ್ಟಿಕಾಂಶಗಳಲ್ಲಿ ಒಂದು ಸಮತಟ್ಟವಾಗಿ ಒಂದು ಒಳ್ಳೆಯ ಮಾಡರೇಟ್ ಇದರೊಳಗಡೆ ಎಲ್ಲ ಅಂಶಗಳಿದೆ. ಅಂದರೆ ಸಂಸ್ಕರಣೆ ಮಾಡಿರ ಕಾರ್ಬೋಹೈಡ್ರೇಟು, ಇದು ಸಕ್ಕರೆಯ ಅಂಶ ರಕ್ತಕ್ಕೆ ಸೇರ್ತಕ್ಕಂತಹ ಒಂದು ಡೈರೆಕ್ಷನ್ ಇದೆಯಲ್ಲ, ತುಂಬ ಸ್ಲೋ ನಿಧಾನಗತಿಯಿಂದ ರಕ್ತಕ್ಕೆ ಸೇರ್ತಕ್ಕಂಥದ್ದು, ಹಾಗಾಗಿ ಖಂಡಿತ ಅವರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾತ್ರಿ ಇಡೀ ಇದನ್ನು ನೀರನ್ನು ನೆನೆಸಿಬಿಟ್ಟು ಬೆಳಿಗ್ಗೆ ಇದನ್ನು ಆಹಾರದಲ್ಲಿ ನಾವು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ನಾರಿನಂಶ ನಾನು ಇಷ್ಟಪಡ್ತೀನಿ. ನಾವು ಕೆಲವೊಂದು ಪ್ರೋಸೆಸ್ ಮಾಡಿ ಊಟ ಮಾಡೋದು ಒಳ್ಳೆಯದು, ಅಂದರೆ ನಮಗೆ ರಕ್ತಗತ ಆಗ್ತಕ್ಕಂಥ ವಿಚಾರಕ್ಕೆ ಹೇಳ್ತಾ ಇದ್ದೀವಿ ನಾವು. ನ್ಯೂಟ್ರಿಯೆಂಟ್ಸ್ ಎಲ್ಲದೂ ನಮ್ಮ ಮೈಗೆ ಬರಬೇಕು ಅಂತಂದರೆ ಸಮಗ್ರ ಯಾವುದೇ ತಳಿಯನ್ನು ಬಿಡುಗಡೆ ಮಾಡಿಲ್ಲ. ಆದರೆ ಹಾರ್ಕೂ ಸಹ ಒಳ್ಳೆಯ ಒಂದು ಆಹಾರ, ಸಿರಿಧಾನ್ಯಗಳಲ್ಲಿ ಅದಕ್ಕೊಂದು ವಿಶೇಷವಾದ ಸ್ಥಾನ ಇದೆ. ಇದರಲ್ಲಿ ಇಳುವರಿ ಮಟ್ಟ ಬೇರೆ ಎಲ್ಲ ಬೆಳೀತದೆ. ಸೊ ನೀರಿಗೆ ಸ್ವಲ್ಪ ಕಡಿಮೆ ಇದೆ ಅಂತಂದಾಗ ಇದ್ರ ಇಳುವರಿ ಜಾಸ್ತಿ ಬರುತ್ತೆ. ಆದರೆ ಹೆಚ್ಚಿನ ಮಳೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಏನೇ, ಯಾಕೆಂದರೆ ಇವು ಬರ ನಿರೋಧಕತೆ ಹೊಂದಿರತಕ್ಕಂಥದ್ದು, ಇವು ನೀರೇ ಬೇಡ ಅಂಥದ್ರಲ್ಲಿ ಜಾಸ್ತಿ ಮಳೆ ಬಂದರೆ ಸ್ವಲ್ಪ ಏನಾದರೂ ಸಮಸ್ಯೆಗಳು ಆಗ್ತದೆ ಅನ್ನೋದು ಬಿಟ್ಟರೆ ಇವು ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ಗೆ ಇವೆಲ್ಲ ವರದಾನ. ಈಗ ಒಂದು ಅಥವಾ ಎರಡು ವರ್ಷದಲ್ಲಿ ನಾವು ಎಲ್ಲ ಸಿರಿಧಾನ್ಯಗಳಲ್ಲಿ ನಾವು ಎಲ್ಲ ತಳಿಗಳನ್ನು ಬಿಡುಗಡೆ ಮಾಡಿ ನಮ್ಮ ರೈತರ ಬರೀ ಆರ್ಥಿಕ ಮಟ್ಟ ಅಷ್ಟೇ ಅಲ್ಲ, ಧಾನ್ಯಗಳನ್ನು ಸಿರಿಧಾನ್ಯಗಳಲ್ಲಿ ಒಂದು ಒಳ್ಳೆ ಮಟ್ಟದ ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಎದೆ ತಡ್ಕೊಂಡು ಹೇಳೋಂಥ ವಿಚಾರ ಅಂತಂದರೆ, ವಿಶ್ವವಿದ್ಯಾನಿಲಯ 2023 4589 4589 4 ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಇ ನಾಗರಾಜ್ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನೀಗ ಆರ್ ಸೋಮಶೇಖರ್ ಹಾಗೂ ಸಂಗಡಿಗರಿಂದ ಒಂದು ಜನಪದ ಗೀತೆ. ಮಲ್ಲಿಗೆ ಬಂದವೋ ಅಪ್ಪ ಮಾದೇವ, ಸುರಗೆ ಸಂಪಿಗೆ ಬಂದವ, ನಡಿ ನಡಿ ಗಿರಿ ಹೋಗವ, ಅಪ್ಪ ಮಾದೇವ ನಡಿ ನಿಮ್ಮ ಗಿರಿ ಹೋಗವ. ಮಲೆ ಮೇಲೆ ಮುಗಿಲಿದ್ದವೋ ಅಭಿಷೇಕವೋ, ಜನಪದ ಗೀತೆ ಕೇಳಿದ್ರೆ ಇನ್ನೀಗ ಕೇಳಿ ನೀರು ಬಸಿದು ಹೋಗುವಂತ ಜೇಡಿ ಮಿಶ್ರಿತ ಗೋಡ್ಮಣ್ಣು ಮತ್ತೆ ಮರಳು ಮಿಶ್ರಿತ ಕೆಂಪು ಮಣ್ಣುಗಳು ಬಹಳ ಸೂಕ್ತ. ಮಣ್ಣಿನ ರಸಸಾರ 5 ಕೂಡ ಬೆಳಕಬಹುದು. ಈ ಬೆಳೆಯನ್ನ ನಾಟಿ ಮಾಡೋದಕ್ಕೆ ಜೂನ್ ಜುಲೈ ತಿಂಗಳುಗಳು, ಅಕ್ಟೋಬರ್ ನವೆಂಬರ್ ತಿಂಗಳು ಮತ್ತೆ ಜನವರಿ ಫೆಬ್ರವರಿ ತಿಂಗಳುಗಳು ಬಹಳ ಸೂಕ್ತ. ಇದು ಉದ್ದನೆಯ ಹಸಿರು ಕಾಯಿಗಳನ್ನ ಬಿಡುತ್ತೆ. ಇನ್ನೊಂದು ಕೆಂಗೇರಿ ಅಂತ, ಇದು ಕಡು ನೇರಳೆ ಬಣ್ಣದ ಕಾಯಿಗಳನ್ನ ಬಿಡುತ್ತೆ. ಹಾಗೆಯೇ ಈ ರಾಮದುರ್ಗ ಅಂತ ಒಂದು ತಳಿ ಇದೆ, ಇದು ಹಸಿರು ಮಿಶ್ರಿತ ಬಿಳಿಗೆರೆಗಳನ್ನು ಹೊಂದಿರುವಂತಹ ತಳಿ. ಮಾಳಾಪುರ ಲೋಕಲ್ ಅಂತ ಅಂದು, ಇದು ದುಂಡಾಗಿರುವಂತಹ ಕಾಯಿಗಳನ್ನು ಬಿಡುತ್ತೆ, ನೇರಳೆ ಬಣ್ಣ ಮತ್ತೆ ಗುಂಡಾಗಿರುವಂತಹ ಒಂದು ಕಾಯಿಗಳನ್ನು ಬಿಡುತ್ತೆ. ಇನ್ನು ಆ ಸುಧಾರಿತ ತಳಿಗಳು ಕೂಡ ಇದಾವೆ. ಇವು ಸಾಧಾರಣವಾಗಿ 100 ತಳಿಗಳಲ್ಲಿ ಅರ್ಕಾಶೀಲ್ ಅಂತ ಒಂದು ತಳಿ ಇದೆ, ಇದು ನೇರಳೆ ಬಣ್ಣದ ತಳಿ. ಇನ್ನೊಂದು ಅರ್ಕಾ ಶಿರಿಷ್ ಅಂತ, ಇದು ಹಸಿರು ಬಣ್ಣದ ತಳಿ. ಅರ್ಕಾ ಕುಸುಮಾಕರ್ ತಳಿಗಳನ್ನು ಬೆಂಗಳೂರಿನ ಸಮೀಪರುವಂತಹ ಹೆಸರುಗಡ್ಡದಲ್ಲಿರುವಂತಹ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಬಿಡುಗಡೆ ಮಾಡಿದ್ದಾರೆ. ಈ ಅರ್ಕಾ ನಿಧಿ ಮತ್ತು ಅರ್ಕಾ ನೀಲಕಂಠ ತಳಿಗಳು ದುಂಡ್ 6 ಮತ್ತೆ ಪೂಸಾ ಹೈಬ್ರಿಡ್ 9 ಮುಖ್ಯವಾದಂತಹವು. ನಾವು ಈ ಬಿತ್ತನೆಗೆ ಬಂದರೆ ಸಾಮಾನ್ಯ ತಳಿಗಳಿಗೆ 200-250 ಗ್ರಾಂನಷ್ಟು ಬಿತ್ತನೆ ಬೀಜ ಪ್ರತಿ ಹೆಕ್ಟೇರ್ಗೆ ಬೇಕಾಗುತ್ತೆ, ಅಂದರೆ 2.5 ಎಕರೆಗೆ. ಸಂಕರ್ಣ ತಳಿಗಳಿಗಾದರೆ 100-125 ಗ್ರಾಂನಷ್ಟು ಬಿತ್ತನೆ ಬೀಜ ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ ಬೇಕ. 100 ಕಿಲೋಗ್ರಾಂನಷ್ಟು ರಂಜಕ ಮತ್ತು 50 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನ ಪ್ರತಿ ಹೆಕ್ಟೇರ್ಗೆ ಕೊಡಬೇಕಾಗತ್ತೆ. ಇನ್ನು ಸಂಕರ್ಣ ತಳಿಗಳಿಗೆ ಬಂದರೆ 250 ಮತ್ತು ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು ನಾವು ಬಿತ್ತನೆ ಸಮಯದಲ್ಲೇ ಕೊಡಬೇಕಾಗತ್ತೆ. ಇನ್ನು ಉಳಿದ ಅರ್ಧದಷ್ಟು ಸಾರಜನಕವನ್ನು ನಾವು ಈ ಬೆಳೆ 1 ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ ಬೇಕಾಗುವಂಥ ಸಸಿಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ 25 ಅಡಿ ಉದ್ದ, 3 ಅಡಿ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರದ ಸುಮಾರು 5-6 ಸಸಿ ಮಡಿಗೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಈ ಬದನೆ ಬೀಜಗಳನ್ನು 7.5 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ 0.5 ಸೆಂಟಿಮೀಟರ್ ಆಳಕ್ಕೆ ಬಿತ್ತನೆಯನ್ನು ಮಾಡಬೇಕು. ಭೂಮಿಯನ್ನು 2-3 ಸಾರಿ ಚೆನ್ನಾಗಿ ಉಳುಮೆ ಮಾಡಿಕೊಂಡು ಶಿಫಾರಸು ಮಾಡಿದ ಅಂತರದಲ್ಲಿ ಸಾಲು ಅಥವಾ ಹರಿಗಳನ್ನು ಮಾಡ್ಕೋಬೇಕು. ಕೊಟ್ಟಿಗೆ ಗೊಬ್ಬರವನ್ನು ಸಾಲಿನಲ್ಲಿ ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಅದೇ ರೀತಿ ಶಿಫಾರಸು ಮಾಡಿದ 1/2 ಭಾಗದಷ್ಟು ಸಾರಜನಕ, ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಡಿಸೆಂಬರ್ 7ರಿಂದ ಸಂಸತ್ನ ಚಳಿಗಾಲದ ಅಧಿವೇಶನ, 6ರಂದು ಸರ್ವಪಕ್ಷ ಸಭೆ. ನಾಳೆ ಸಂವಿಧಾನ ದಿನಾಚರಣೆ, ಇ ನ್ಯಾಯಾಲಯ ಸೇರಿ ವಿವಿಧ ಯೋಜನೆ ಲೋಕಾರ್ಪಣೆ ಮಾಡಲಿರುವ ಪ್ರಧಾನಿ. ಸಂವಿಧಾನ ಪೋರ್ಟಲ್ ಹಾಗೂ ರಸಪ್ರಶ್ನೆ ಜಾಲತಾಣಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಿಗೆ ಒಟ್ಟು 17,000 ಕೋಟಿ ರೂಪಾಯಿ ಜಿಎಸ್ಟಿ ಬಾಕಿ ಪರಿಹಾರ ಬಿಡುಗಡೆ. ಜಾಗತಿಕ ಅತಿ ಜನಪ್ರಿಯ ನಾಯಕರ ಪಟ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಗ್ರಸ್ಥಾನದಲ್ಲಿ ಮುಂದುವರಿಕೆ. ವಾರ್ತೆಗಳ ವಿವರ. ಸಂಸತ್ನ ಚಳಿಗಾಲದ ಅಧಿವೇಶನ ಡಿಸೆಂಬರ್ 7ರಂದು ಆರಂಭವಾಗಲಿದ್ದು 29ರವರೆಗೆ ಮುಂದುವರಿಯಲಿದೆ. 23 ದಿನಗಳ ಅಧಿವೇಶನದಲ್ಲಿ 17 ಕಲಾಪಗಳು ನಡೆಯಲಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಧಿವೇಶನ ಹಿನ್ನೆಲೆಯಲ್ಲಿ ಸುಗಮ ಕಲಾಪಕ್ಕೆ ಸಹಕಾರ ಕೋರುವ ಕುರಿತು ಡಿಸೆಂಬರ್ 6ರಂದು ಕೇಂದ್ರ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆದಿದೆ. ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ರಚನಾತ್ಮಕ ಚರ್ಚೆ ನಡೆಯುವ ವಿಶ್ವಾಸವಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ನಾಳೆ ಭಾರತೀಯ ಸಂವಿಧಾನ ದಿನ ಆಚರಿಸಲಾಗುತ್ತಿದ್ದು, ಸುಪ್ರೀಂಕೋರ್ಟ್ನಲ್ಲಿ ನಡೆಯಲಿರುವ ಪ್ರಮುಖ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಪ್ರಧಾನಿ ಅವರು ಈ ನ್ಯಾಯಾಲಯ ಕಾರ್ಯಕ್ರಮದಡಿ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಮಾಹಿತಿ ತಂತ್ರಜ್ಞಾನದ ಮೂಲಕ ನ್ಯಾಯಾಂಗ ವಲಯದಲ್ಲಿ ವಕೀಲರು ಮತ್ತು ಕಕ್ಷಿದಾರರಿಗೆ ವಿವಿಧ ಸೇವೆ ಒದಗಿಸುವ ಯೋಜನೆಯೂ ಇದರಲ್ಲಿ ಸೇರಿದೆ. ವರ್ಚುವಲ್ ನ್ಯಾಯ ಗಡಿಯಾರ, ಜಸ್ಟ್ ಐಎಸ್ ಮೊಬೈಲ್ ಆಪ್ 2.0, ಡಿಜಿಟಲ್ ನ್ಯಾಯಾಲಯ ಸೇರಿದಂತೆ ವಿವಿಧ ಉಪಕ್ರಮಗಳನ್ನು ಪ್ರಧಾನಿ ಲೋಕಾರ್ಪಣೆ ಮಾಡಲಿದ್ದಾರೆ. ವರ್ಚುವಲ್ ನ್ಯಾಯ ಗಡಿಯಾರದಲ್ಲಿ ನಿರ್ದಿಷ್ಟ ಪ್ರಕರಣದ ಸ್ಥಿತಿಗತಿಯ ವಿವರ ಇರಲಿದ್ದು, ಇದು ನ್ಯಾಯಾಲಯದಲ್ಲಿನ ಯಾವುದೇ ಪ್ರಕರಣದ ಬಗ್ಗೆ ಮುಕ್ತ, ಪಾರದರ್ಶಕ ಹಾಗೂ ವಿಶ್ವಾಸಾರ್ಹತೆಯ ಕ್ರಮವಾಗಿದೆ. ಈ ಉಪಕ್ರಮದಡಿ ಸಾರ್ವಜನಿಕರು ಯಾವುದೇ ನ್ಯಾಯಾಲಯದ ಯಾವುದೇ ಪ್ರಕರಣದ ಬಗ್ಗೆ ಜಾಲತಾಣದಲ್ಲಿ ವಿವರ ಪಡೆಯಬಹುದಾಗಿದೆ. ಜಸ್ಟ್ ಐಎಸ್ ಮೊಬೈಲ್ ಆಪ್ 2.0 ಮೂಲಕ ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ತಮ್ಮ ವ್ಯಾಪ್ತಿಯಲ್ಲಿ ವಿಲೇವಾರಿಯಾಗದೆ ಬಾಕಿ ಉಳಿದಿರುವ ಯಾವುದೇ ಪ್ರಕರಣದ ಬಗ್ಗೆ ನಿಗಾ ವಹಿಸಬಹುದಾಗಿದೆ. ಡಿಜಿಟಲ್ ಕೋರ್ಟ್ ಯೋಜನೆಯ ಅಡಿ ನ್ಯಾಯಾಲಯದ ದಾಖಲೆಗಳನ್ನು ನ್ಯಾಯಾಧೀಶರು ಮತ್ತು ನ್ಯಾಯಮೂರ್ತಿಗಳು ಡಿಜಿಟಲ್ ರೂಪದಲ್ಲಿ ಪಡೆಯಬಹುದಾಗಿದೆ. 1949ರ ನವೆಂಬರ್ 26ರಂದು ಅಂದಿನ ಭಾರತೀಯ ಸಂವಿಧಾನ ಸಮಿತಿಯು ಸಂವಿಧಾನವನ್ನು ಅಂಗೀಕರಿಸಿದ ನೆನಪಿನಲ್ಲಿ ಪ್ರತಿ ವರ್ಷ ಈ ದಿನಾಂಕದಂದು ಸಂವಿಧಾನ ದಿನ ಆಚರಿಸಲಾಗುತ್ತದೆ. ನಾಳೆ ಸಂವಿಧಾನ ದಿನಾಚರಣೆ ಹಿನ್ನೆಲೆಯಲ್ಲಿ ಆನ್ಲೈನ್ ಮೂಲಕ ಸಂವಿಧಾನದ ಪ್ರಸ್ತಾವನೆ ಓದಬಹುದಾದ ಪೋರ್ಟಲ್ ಅನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಲೋಕಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಭಾರತೀಯ ಸಂವಿಧಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮಕ್ಕೂ ಸಚಿವರು ಚಾಲನೆ ನೀಡಿದರು. ಪೋರ್ಟಲ್ನಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನು ಇಂಗ್ಲಿಷ್ ಸೇರಿದಂತೆ ದೇಶದ 22 ಅಧಿಕೃತ ಭಾಷೆಗಳಲ್ಲೂ ಓದಬಹುದಾಗಿದೆ. ಈ ಪೋರ್ಟಲ್ ಅನ್ನು www.readpreamble.nic.in ಮೂಲಕ ಭೇಟಿ ನೀಡಬಹುದಾಗಿದ್ದು, ರಸಪ್ರಶ್ನೆ ಸ್ಪರ್ಧೆಗೆ www.constitutionquiz.nic.in ಜಾಲತಾಣಕ್ಕೆ ಭೇಟಿ ನೀಡಬಹುದಾಗಿದೆ. ಸಂವಿಧಾನ ದಿನಾಚರಣೆಯಲ್ಲಿ ಎಲ್ಲ ನಾಗರಿಕರು ಭಾಗವಹಿಸುವ ಮೂಲಕ ಆಂದೋಲನ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದ ಸಚಿವರು, ದೇಶದ ಸಂವಿಧಾನ ರಚನೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ಸ್ಮರಿಸಿದರು. ರಸಪ್ರಶ್ನೆ ಪೋರ್ಟಲ್ನಲ್ಲಿ ಭಾರತೀಯ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಕುರಿತು ಸರಳ ಹಾಗೂ ಮೂಲಭೂತ ಪ್ರಶ್ನೆಗಳಿದ್ದು, ಇದು ಸ್ಪರ್ಧಾಳುಗಳ ಜ್ಞಾನ ಪರೀಕ್ಷೆಗೆ ಬದಲಾಗಿ ಭಾರತೀಯ ಸಂವಿಧಾನದ ಮೌಲ್ಯಗಳನ್ನು ಜನಪ್ರಿಯಗೊಳಿಸುವ ಉದ್ದೇಶ ಹೊಂದಿದೆ. ರಸಪ್ರಶ್ನೆ ಸ್ಪರ್ಧೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಇರಲಿದೆ. ಪ್ರಸಕ್ತ ವರ್ಷದ ಏಪ್ರಿಲ್ನಿಂದ ಅಕ್ಟೋಬರ್ವರೆಗಿನ 6 ತಿಂಗಳ ಅವಧಿಯಲ್ಲಿ ಭಾರತೀಯ ಔಷಧ ಉದ್ಯಮ 2013ಕ್ಕೆ ಹೋಲಿಸಿದಲ್ಲಿ ಶೇಕಡಾ 90.32% ದಾಖಲೆ ಅಭಿವೃದ್ಧಿ ಸಾಧಿಸಿದೆ. ಈ ಅವಧಿಯಲ್ಲಿ ದೇಶದ ಔಷಧ ರಫ್ತು ವಲಯ ಶೇಕಡಾ 137.7% ಪ್ರಗತಿ ಸಾಧಿಸಿದೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಜಾಗತಿಕವಾಗಿ ಔಷಧ ವಲಯದ ಬಲಿಷ್ಠ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದು ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. 2013-14 ಸಾಲಿನಲ್ಲಿ ದೇಶದ ಔಷಧ ಮತ್ತು ಫಾರ್ಮಸ್ಯೂಟಿಕಲ್ ರಫ್ತು ಮೌಲ್ಯ 904.1 ಶತಕೋಟಿ ರೂಪಾಯಿಯಷ್ಟಿದ್ದು, 2021-22 2022ರ ಸಾಲಿನಲ್ಲಿ ಈ ಮೌಲ್ಯ 1,833.4 ಶತಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಈ ವರ್ಷದ ಏಪ್ರಿಲ್ನಿಂದ ಜೂನ್ವರೆಗಿನ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಬಾಕಿ ಪರಿಹಾರ ಮೊತ್ತ ಒಟ್ಟು 17,000 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಇಂದು ಬಿಡುಗಡೆ ಮಾಡಿದೆ. ತಮಿಳುನಾಡಿಗೆ 12,000 ಕೋಟಿ ರೂಪಾಯಿ, ಮಹಾರಾಷ್ಟಕ್ಕೆ 2,000 ಕೋಟಿ ರೂಪಾಯಿ, ಕರ್ನಾಟಕಕ್ಕೆ 1,900 ಕೋಟಿ ರೂಪಾಯಿ, ಉತ್ತರ ಪ್ರದೇಶ ಮತ್ತು ದೆಹಲಿಗೆ ತಲಾ 1,200 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಇದರೊಂದಿಗೆ 2022-23ರ ಸಾಲಿನಲ್ಲಿ ಒಟ್ಟು 1,15,000 ಕೋಟಿ ರೂಪಾಯಿಗೂ ಹೆಚ್ಚು ಜಿಎಸ್ಟಿ ಪರಿಹಾರ ನೀಡಿದಂತಾಗಿದೆ. ಇದಲ್ಲದೆ ಪ್ರಸಕ್ತ ಹಣಕಾಸು ವರ್ಷದ ಮಾರ್ಚ್ ಅಂತ್ಯದವರೆಗಿನ ಒಟ್ಟಾರೆ ಹೆಚ್ಚುವರಿ ತೆರಿಗೆ ಸಂಗ್ರಹದ ಪರಿಹಾರ ಮೊತ್ತವನ್ನು ಸಹ ರಾಜ್ಯಗಳಿಗೆ ಮುಂಚಿತವಾಗಿ ಪಾವತಿ ಮಾಡಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ನಾಳೆ ಆಯೋಜಿಸಿರುವ ರಾಷ್ಟಮಟ್ಟದ ನವೋದ್ಯಮಗಳನ್ನು ಒಳಗೊಂಡ ಶೃಂಗಸಭೆಯನ್ನು ಕೇಂದ್ರ ಹಣಕಾಸು ಹಾಗೂ ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಲಿದ್ದಾರೆ. ನವೋದ್ಯಮಗಳಲ್ಲಿ ಚಿಲ್ಲರೆ ವ್ಯಾಪಾರ ವಲಯದ ಸಹಭಾಗಿತ್ವ, ಮಹಿಳೆಯರನ್ನೊಳಗೊಂಡ ನವೋದ್ಯಮ, ದೇಶದ 2 ಮತ್ತು 3ನೇ ಹಂತದ ನಗರಗಳಲ್ಲಿ ನವೋದ್ಯಮ ಕ್ಷೇತ್ರದ ಹೂಡಿಕೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಶೃಂಗಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 77% ರೇಟಿಂಗ್ನೊಂದಿಗೆ ಜಗತ್ತಿನ ಅತ್ಯಂತ ಜನಪ್ರಿಯ ನಾಯಕರಾಗಿ ಮುಂದುವರೆದಿದ್ದಾರೆ. ಅಮೆರಿಕ ಮೂಲದ ಕನ್ಸಲ್ಟಿಂಗ್ ಸಂಸ್ಥೆಯೊಂದು ಬಿಡುಗಡೆ ಮಾಡಿರುವ ಗ್ಲೋಬಲ್ ಲೀಡರ್ ಅಪ್ರೂವಲ್ ರೇಟಿಂಗ್ ವರದಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 77% ಶ್ರೇಯಾಂಕದೊಂದಿಗೆ ಅಗ್ರಸ್ಥಾನದಲ್ಲಿ ಮುಂದುವರೆದಿದ್ದು, ಮೆಕ್ಸಿಕೋ ಅಧ್ಯಕ್ಷ ಆಂಡ್ರಿಸ್ ಮ್ಯಾನುಯಲ್ ಲೋಪೆಸ್ ಒಬ್ರಡೋರ್ ಅವರು 69% ರೇಟಿಂಗ್ನೊಂದಿಗೆ ಎರಡನೇ ಸ್ಥಾನದಲ್ಲಿ ಇದ್ದಾರೆ. ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ 56% ರೇಟಿಂಗ್ನೊಂದಿಗೆ ಮೂರನೇ ಸ್ಥಾನದಲ್ಲಿದ್ದು, ಅಮೆರಿಕ ಅಧ್ಯಕ್ಷ ಜೋ ಬೈಡನ್ 41% ರೇಟಿಂಗ್ನೊಂದಿಗೆ 9ನೇ ಸ್ಥಾನ, ಯುನೈಟೆಡ್ ಕಿಂಗ್ಡಮ್ ಪ್ರಧಾನಿ ಋಷಿ ಸುನಕ್ 36% ರೇಟಿಂಗ್ನೊಂದಿಗೆ 10ನೇ ಸ್ಥಾನದಲ್ಲಿ ಇದ್ದಾರೆ. ಈ ತಿಂಗಳ 16-22ರವರೆಗೆ ಸಂಗ್ರಹಿಸಲಾದ ದತ್ತಾಂಶದ ಅನುಸಾರ ನೂತನ ರೇಟಿಂಗ್ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು, ಈ ಹಿಂದಿನ ಪಟ್ಟಿಗಳಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಅಗ್ರಸ್ಥಾನ ಪಡೆದಿದ್ದರು. ರಾಷ್ಟಪತಿ ಭವನ ಡಿಸೆಂಬರ್ 1ರಿಂದ ವಾರದಲ್ಲಿ 5 ದಿನ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತಗೊಳ್ಳಲಿದೆ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರದಂದು ರಾಷ್ಟಪತಿ ಭವನಕ್ಕೆ ಸಾರ್ವಜನಿಕರು ಭೇಟಿ ನೀಡಲು ಅನುವು ಮಾಡಿಕೊಡಲಾಗಿದೆ. ರಜಾ ದಿನಗಳಂದು ಸಾರ್ವಜನಿಕ ಭೇಟಿಗೆ ಅವಕಾಶ ಇಲ್ಲ ಎಂದು ತಿಳಿಸಲಾಗಿದೆ. ಪ್ರತಿ 1 ಗಂಟೆಯಂತೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯ ತನಕ ಸಾರ್ವಜನಿಕರ ಭೇಟಿಗೆ ಅವಕಾಶ ಕಲ್ಪಿಸಲಾಗಿದೆ. ರಾಷ್ಟಪತಿ ಭವನದ ವಸ್ತು ಸಂಗ್ರಹಾಲಯಕ್ಕೆ ಸಂಕೀರ್ಣ ಮಂಗಳವಾರ ಭಾನುವಾರ ಹೊರತುಪಡಿಸಿ ಉಳಿದ 5 ದಿನಗಳ ಕಾಲ ಅವಕಾಶ ಕಲ್ಪಿಸಲಾಗಿದೆ. ಪ್ರತಿ ಶನಿವಾರ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆಯ ತನಕ ರಾಷ್ಟಪತಿ ಭವನದ ಮುಂಭಾಗದಲ್ಲಿ ಗೌರವ ವಂದನೆ ಕಾರ್ಯಕ್ರಮವನ್ನು ವೀಕ್ಷಿಸಬಹುದಾಗಿದೆ. ಸಾರ್ವಜನಿಕರು ಅಧಿಕೃತ ಜಾಲತಾಣ ರಾಷ್ಟಪತಿ ಸಚಿವಾಲಯ .gov.in/rbtour ಮೂಲಕ ತಮ್ಮ ಭೇಟಿ ಮುಂಗಡ ನೋಂದಾಯಿಸಬಹುದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಆಕಾಶವಾಣಿ ಮಾಸಿಕ ಕಾರ್ಯಕ್ರಮ ಇದೇ 27ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 95ನೇ ಆವೃತ್ತಿಯಾಗಿದ್ದು, ಅಂದು ಪ್ರಧಾನಿಯವರು ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಚಿಂತನೆ ಆಲೋಚನೆ ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಹಾಗೂ ಅಧಿಕೃತ ಜಾಲತಾಣ ವೇದಿಕೆಗಳಲ್ಲಿ ಏಕಕಾಲದಲ್ಲಿ ಪ್ರಸಾರಗೊಳ್ಳಲಿದೆ. ಹಿಂದಿ ಆವೃತ್ತಿಯ ನಂತರ ಪ್ರಾದೇಶಿಕ ಭಾಷಾ ಆವೃತ್ತಿ ಪ್ರಸಾರವಾಗಲಿದೆ. ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಎಂ ಚೆನ್ನಾರೆಡ್ಡಿ ಅವರ ಪುತ್ರ ಮತ್ತು ತೆಲಂಗಾಣ ಹಿರಿಯ ಕಾಂಗ್ರೆಸ್ ನಾಯಕ ಎಂ ಶಶಿಧರ ರೆಡ್ಡಿ ಅವರು ಇಂದು ಬಿಜೆಪಿಗೆ ಸೇರ್ಪಡೆಯಾದರು. ದೆಹಲಿಯಲ್ಲಿಂದು ನಡೆದ ಬಿಜೆಪಿ ಸಭೆಯಲ್ಲಿ ಕೇಂದ್ರ ಸಚಿವರು ಹಾಗೂ ಪಕ್ಷದ ಹಿರಿಯ ನಾಯಕರಾದ ಜಿ ಕಿಶನ್ ರೆಡ್ಡಿ, ಸರ್ಬಾನಂದ ಸೋನೋವಾಲ್ ಮತ್ತಿತರ ಗಣ್ಯರು ಶಶಿಧರ್ ರೆಡ್ಡಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡರು. ಆಕ್ಲೆಂಡ್ನಲ್ಲಿಂದು ನಡೆದ ಭಾರತ ನ್ಯೂಜಿಲೆಂಡ್ ನಡುವಣ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ನ್ಯೂಜಿಲೆಂಡ್ 7 ವಿಕೆಟ್ಗಳ ಜಯ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಭಾರತ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 306 ರನ್ ಗಳಿಸಿತು. ಶ್ರೇಯಸ್ ಅಯ್ಯರ್ 80, ಶಿಖರ್ ಧವನ್ 72, ಶುಭ್ಮನ್ ಗಿಲ್ 50 ಹಾಗೂ ವಾಷಿಂಗ್ಟನ್ ಸುಂದರ್ ಬಿರುಸಿನ 37 ರನ್ ಬಾರಿಸುವ ಮೂಲಕ ತಂಡದ ಮೊತ್ತಕ್ಕೆ ಉತ್ತಮ ಕೊಡುಗೆ ನೀಡಿದರು. ಸರಣಿಯ ಎರಡನೇ ಪಂದ್ಯ ಭಾನುವಾರ ಹ್ಯಾಮಿಲ್ಟನ್ನಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಸೆಂಬರ್ 7ರಿಂದ ಸಂಸತ್ನ ಚಳಿಗಾಲದ ಅಧಿವೇಶನ, 6ರಂದು ಸರ್ವಪಕ್ಷ ಸಭೆ. ನಾಳೆ ಸಂವಿಧಾನ ದಿನಾಚರಣೆ. ಈ ನ್ಯಾಯಾಲಯ ಸೇರಿ ವಿವಿಧ ಯೋಜನೆ ಲೋಕಾರ್ಪಣೆ ಮಾಡಲಿರುವ ಪ್ರಧಾನಿ. ಸಂವಿಧಾನ ಪೋರ್ಟಲ್ ಹಾಗೂ ರಸಪ್ರಶ್ನೆ ಜಾಲತಾಣಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಿಗೆ ಒಟ್ಟು 17,000 ಕೋಟಿ ರೂಪಾಯಿ ಜಿಎಸ್ಟಿ ಬಾಕಿ ಪರಿಹಾರ ಬಿಡುಗಡೆ. ಮತ್ತು ಜಾಗತಿಕ ಅತಿ ಜನಪ್ರಿಯ ನಾಯಕರ ಪಟ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಗ್ರಸ್ಥಾನದಲ್ಲಿ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇನ್ನೀಗ ಕೇಳಿ ಚಿತ್ರಗೀತೆಗಳು. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಕೇಳಿ ಅಮೆರಿಕ ಅಮೆರಿಕ ಚಿತ್ರದ ಗೀತೆಯನ್ನ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವ ಧಾರೆ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವ ಧಾರೆ ಒಲಿದೊಲಿದು ಬಾರಲೆ ಆತ್ಮ ನನ್ನ ಪ್ರಾಣ ನೀನೆಂದು. ನೂರು ಜನ್ಮಕ್ಕೂ ಸಂಪಿಗೆ ಸವಿಭಾವನರಿ ಹರಿಯೆ ಬನ್ನೀರ ಜೀವನರಿ ಬಾಮಲ್ಲಿಗೆ ಮಮಕಾರ ಮಾಯ ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ ಇರುವಂಥನು ನುಕಲಿ ಇರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಗು ಹರೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ